ಹಿಂಗ ಮಾಡಿದ್ರ ಕರೆಂಟ್ ವೇಸ್ಟ್ ಆಕೈತಿ, ಮತ್ತ ನಿನ್ನ ದುಡ್ಡು ಖರ್ಚಾಕೈತಿ. ಹೌದು, ಸೂರ್ಯನ ಬೆಳಕು ಉಚಿತ ಹಾಗೂ ಹಗಲಲ್ಲಿ ಅದರ ಗರಿಷ್ಠ ಬಳಕೆ ಮಾಡಿ. ಹಗಲಲ್ಲಿ ಕೃತಕ ಬೆಳಕಿನ ಬಳಕೆ ತಪ್ಪಿಸಿ ಮತ್ತು ಅವಶ್ಯಕತೆ ಇದ್ದಾಗ ಮಾತ್ರ ವಿದ್ಯುತ್ ದೀಪಗಳನ್ನು ಬಳಸಿ. ಪ್ರಕಟಣೆ ಹೆಸ್ಕಾಂ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು LIC. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾನುವಾರುಗಳ ರೋಗ ನಿಯಂತ್ರಣ ಕಾರ್ಯಕ್ರಮ ಈ ಕುರಿತು ಡಾಕ್ಟರ್ ಉಮೇಶ್ ಕೊಂಡಿ ಅವರೊಂದಿಗೆ ಸಂದರ್ಶನವಿದೆ, ಕೇಳೋಣಂತ. ಇವರನ್ನು ಸಂದರ್ಶಿಸುವವರು ಅರುಣ್ ನಾಯಕ್. ಶ್ರೋತೃಗಳೇ, ಇಂದಿನ ಕಾರ್ಯಕ್ರಮದೊಳಗೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಕುರಿತು ಕೆಲವೊಂದು ಉಪಯುಕ್ತ ಮಾಹಿತಿ ನೀಡಲಿಕ್ಕತ್ತಾರ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಧಾರವಾಡದ ಉಪನಿರ್ದೇಶಕರಾದ ಡಾಕ್ಟರ್ ಉಮೇಶ್ ಕೊಂಡಿಯವರು. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಹಾಂ, ನಮಸ್ಕಾರ ರೀ. ಏನಿದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಂದರೆ, ಮತ್ತು ಇದು ಯಾಕೆ ಮುಖ್ಯ ಅಂತೀರಿ? ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ನಮ್ಮ ಘನ ಕೇಂದ್ರ ಸರ್ಕಾರದವರು ಆ ಜಾನುವಾರುಗಳಿಗೆ ಬರತಕ್ಕಂಥ ಆರ್ಥಿಕವಾಗಿ ರೈತರಿಗೆ ಅತ್ಯಂತ ನಷ್ಟವನ್ನು ಉಂಟು ಮಾಡಿರ್ತಕ್ಕ ಪ್ರಮುಖ ರೋಗಗಳಾಗಿರ್ತಕ್ಕಂಥ ಕಾಲುಬಾಯಿ ರೋಗ ನಿಯಂತ್ರಣ ಕಾರ್ಯಕ್ರಮ ಮತ್ತು ಕಂದುರೋಗ ನಿಯಂತ್ರಣ ಅಂದರೆ ಕಂದುರೋಗ, ಇವೆರಡನ್ನೂ ನಿಯಂತ್ರಣ ಮಾಡಬೇಕು ಮತ್ತು ಇವುಗಳನ್ನು ಈ ಭಾಗದಿಂದ ತೆಗೆದುಹಾಕಬೇಕು ಅನ್ನೋ ಒಂದು ಘನ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಕೇಂದ್ರ ಸರ್ಕಾರದವರು ಈ ಒಂದು ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುತ್ತಾರೆ. ಇದನ್ನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಸೆಪ್ಟೆಂಬರ್ 2019 ಘೋಷಣೆ ಮಾಡಿದರು. ಈ ಒಂದು ಎರಡೂ ರೋಗಗಳ ಪ್ರಾಮುಖ್ಯತೆ ಎಷ್ಟಿದೆ ಅಂತಂದರೆ, ಪ್ರಮುಖವಾಗಿ ನಾವು ಕಾಲುಬಾಯಿ ರೋಗವನ್ನು ಗಣನೆಗೆ ತೆಗೆದುಕೊಂಡ್ರೆ ಒಂದು ಸಮೀಕ್ಷೆ ಪ್ರಕಾರ ಪ್ರತಿ ವರ್ಷ ಸುಮಾರು 20,000 ಕೋಟಿ ರೂಪಾಯಿಗಳಷ್ಟು ಹಾನಿ ಉಂಟಾಗ್ತಾ ಇದೆ. ಸೊ ಆ ಒಂದು ಹಾನಿಯನ್ನು ತಡೆಗಟ್ಟಿ ರೈತರ ಆರ್ಥಿಕ ಮಟ್ಟವನ್ನು ಅಂದರೆ ಮುಖ್ಯವಾಗಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು, ಅದು ಒಂದು ಕೇಂದ್ರ ಸರ್ಕಾರದ ಉದ್ದೇಶ ಇರೋದ್ರಿಂದ, ಮತ್ತು ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕನ್ನೋ ಉದ್ದೇಶ ಇರೋದ್ರಿಂದ ಕೇಂದ್ರ ಸರ್ಕಾರದವರು ಈ ಒಂದು ರೋಗಗಳ ಪ್ರಾಮುಖ್ಯತೆಯನ್ನು ಗಣನೆಗೆ ತೆಗೆದುಕೊಂಡು ಇದನ್ನು ಏನು ಜಾರಿಗೆ ತೊಗೊಂಬಂದರು, ಅದನ್ನು ಘೋಷಣೆ ಮಾಡಿದರು. ಈಗ ಸದ್ಯಕ್ಕೆ ಆ ಕಾರ್ಯಕ್ರಮಗಳು ನಮ್ಮ ಭಾರತದಾದ್ಯಂತ ನಡೀತಾ ಇದ್ದಾವೆ. ಕಾಲುಬಾಯಿ ರೋಗ ಅಂತಂದರೆ ಸಾಮಾನ್ಯವಾಗಿ ಆಕಳ, ಎತ್ತು, ಎಮ್ಮೆ, ಆಡು, ಕುರಿ ಮತ್ತು ಹಂದಿಗಳಿಗೆ ಬರತಕ್ಕಂಥ ಒಂದು ಪ್ರಮುಖವಾದ ರೋಗ. ಇದರಲ್ಲಿ ಸಾಮಾನ್ಯವಾಗಿ ಸಾವು ನೋವು ಸಂಭವಿಸ್ತಿದ್ರೂ ಕೂಡ ಈ ರೋಗದಿಂದ ಬಹುತೇಕ ಏನು ರೈತರಿಗೆ ಆರ್ಥಿಕವಾಗಿ ಬಹಳಷ್ಟು ನಷ್ಟ ಉಂಟಾಗ್ತದೆ. ಏನಾಗ್ತದೆ ಅಂತಂದರೆ ಪ್ರಾಣಿಗಳು ಆಹಾರ ತಿನ್ಲಿಕ್ಕೆ ಆಗೋದಿಲ್ಲ. ಬಾಯಿ ರೋಗ ಅಂತ ನಮ್ಮ ಹೆಸರಲ್ಲೇ ಇರೋದರಿಂದ, ಕಾಲು ರೋಗ ಅಂತ ಇರೋದರಿಂದ, ಕಾಲಿಗೆ ರೋಗ ಉಂಟಾದಾಗ ಕಾಲು ನೋವಿನಿಂದಾಗಿ ಪ್ರಾಣಿಗಳು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮೇಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಅಥವಾ ಮೇವು ಮೂಮೆಂಟ್ ಅಂದರೆ ಅದರ ಒಂದು ಚಲನವನ್ನು ಬಹಳಷ್ಟು ನಿಂತು ಹೋಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಎರಡನೇದು ಏನಂದರೆ ಬಾಯಿ ರೋಗ ಇರೋದ್ರಿಂದ ಬಾಯಿ ಸಂಬಂಧಪಟ್ಟಂಗೆ ಮುಖಾಂತರ ನಾವು ಏನು ಆಹಾರ ತಿನ್ನಬೇಕು ಪ್ರಾಣಿ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಒಂದು ಮೂಮೆಂಟ್ ಅಂದರೆ ಚಲನವನ್ನು ನಿಂತ್ಕೊಂಡ್ಬಿಡ್ತದೆ. ಎರಡನೇದು ಅದರ ಒಂದು ತಿಂತಕ್ಕಂಥ ಒಂದು ಶಕ್ತಿ ಕಡಿಮೆ ಆಗ್ತದೆ ಅಥವಾ ತಿನ್ನೋದನ್ನೇ ಬಿಟ್ಬಿಡ್ತವೆ. ಸೊ ಇವೆರಡೂ ಆಗೋದ್ರಿಂದ ಅತಿ ಪ್ರಮುಖ ಲಕ್ಷಣ ಅಂದರೆ ಜ್ವರ ಬರ್ತದೆ. ಜ್ವರ ಬಂದಾಗ ಸಾಮಾನ್ಯವಾಗಿ ಎಲ್ಲ ರೋಗಗಳಂತೆಯೇ ಅತೀ ಪ್ರಮುಖವಾಗಿ ಹಾಲು ಉತ್ಪಾದನೆ ಕಡಿಮೆ ಆಗಿಬಿಡ್ತದೆ, ಫಸ್ಟ್ ಸಿಂಪ್ಟಮ್. ಸೊ ಹಾಲು ಉತ್ಪಾದನೆ ಕಡಿಮೆ ಆಗೋದು ರೈತರಿಗೆ ನೇರವಾಗಿ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡ್ತದೆ. ಎರಡನೇದು ಈ ರೋಗ ಬಂದು ಹೋದ ನಂತರ ಪ್ರಾಣಿಗಳು ಈ ನಮ್ಮ ಗರ್ಭಧಾರಣೆ ಸಮಸ್ಯೆಯಿಂದ ಬಳಲ್ತವೆ. ಮೂರನೇದು ಎತ್ತುಗಳಲ್ಲಿ ಅಥವಾ ಇಂಥದ್ರಲ್ಲಿ ಆದರೆ ಅವುಗಳ ಕೆಲಸದ ಸಾಮರ್ಥ್ಯ ಬಹಳಷ್ಟು ಕಡಿಮೆ ಆಗಿಬಿಡ್ತದೆ. ಸೊ ಇವೆಲ್ಲ ಉದ್ದೇಶ ಇಟ್ಟುಕೊಂಡು ಅಂದರೆ ಇವೆಲ್ಲ ಆರ್ಥಿಕವಾಗಿ ನಷ್ಟವನ್ನು ಅಂದರೆ ಕೆಲಸ ಮಾಡಲಿಲ್ಲ ಎತ್ತು ಅಂದರೆ ಆ ಎತ್ತನ್ನು ರೈತ ಸಾಕಿನೂ ಕೂಡ ಉಪಯೋಗ ಇಲ್ದಂಗೆ ಆಗ್ತದೆ. ಸೊ ಬೇರೆ ಎತ್ತುಗಳ ಮೇಲೆ ಡಿಪೆಂಡ್ ಆಗಬೇಕು ಅಥವಾ ಅವನು ಬೇರೆ ಒಂದು ನಮ್ಮ ಯಂತ್ರೋಪಕರಣಗಳ ಮೇಲೆ ಅವಲಂಬಿತನಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ, ಈ ಸಮಸ್ಯೆ ಬರ್ತದೆ. ಹಾಲು ಉತ್ಪಾದನೆ ಆಗಲಿಕ್ಕೆ ಹಾಲಿನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತ ಮತ್ತು ರೈತನ ಕುಟುಂಬಗಳು ನಷ್ಟಕ್ಕೆ ಒಳಗಾಗ್ತವೆ. ಅದೇ ರೀತಿ ಶೀಪ್ ಆ್ಯಂಡ್ ಗೋಟಲ್ಲಿ ಇದರಲ್ಲಿ ಮುಖ್ಯವಾಗಿ ಒಂದು ಕಾಲು ಬಾಯಿಗೆ ಬರ್ತದೆ. ಈ ಎರಡು ಮೂರನೇದೇನು ಅಂತಂದರೆ ಈ ಕೆಚ್ಚಲ ಮೇಲೆನೂ ಸಹಿತ ಗುಳ್ಳೆಗಳಾಗ್ಬಿಟ್ಟು ತೊಂದರೆ ಉಂಟಾಗ್ತದೆ. ಸೊ ಅದು ಆಗ್ಬಿಟ್ರೆ ಕೆಲವು ಟೈಮು ಮನುಷ್ಯರಿಗೂ ಕೂಡ ಕೈಗೆ ಸ್ಕಿನ್ ಡಿಸೀಸಸ್ ಅಂದರೆ ಚರ್ಮ ರೋಗಗಳು ಬಂದಿರತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ಸಾಕಷ್ಟು ನೋಡಿದ್ದೀವಿ. ಸೊ ಇವೆಲ್ಲ ಉದ್ದೇಶ ಇಟ್ಟುಕೊಂಡು ಮುಖ್ಯವಾಗಿ ಸರ್ಕಾರ ಆರ್ಥಿಕ ನಷ್ಟ, ರೈತರ ಆದಾಯವನ್ನು ಹೆಚ್ಚು ಮಾಡಬೇಕನ್ನೋದು ಒಂದು ಉದ್ದೇಶ. ಸೊ ರೋಗಗಳನ್ನು ನಿಯಂತ್ರಣ ಮಾಡೋದ್ರಿಂದ ಜಾನುವಾರು ಸಾವು ಅಥವಾ ಜಾನುವಾರುಗಳಿಗೆ ಉಂಟಾಗ್ತಕ್ಕಂಥ ಹಾನಿಯನ್ನು ನಾವು ಕಡಿಮೆ ಮಾಡಿಕೊಂಡು ಆದಾಯವನ್ನು ಹೆಚ್ಚು ಮಾಡಬೇಕನ್ನೋ ಒಂದು ಘನ ಮೂಲ ಉದ್ದೇಶದಿಂದ ಸರ್ಕಾರ ಘೋಷಣೆ ಮಾಡಿದ್ದಾರೆ ಮತ್ತು ಈಗಾಗಲೇ ಅದು ಚಾಲ್ತಿಯಲ್ಲಿದೆ. ಇದನ್ನು 5 ವರ್ಷಗಳ ಪರ್ಯಂತ ಮಾಡಬೇಕನ್ನೋದು ಒಂದು ಕೇಂದ್ರ ಸರ್ಕಾರದ ಉದ್ದೇಶ. 19-20 ರಿಂದ 23-24 ಅಂತ ಅದು ಕೇಂದ್ರ ಸರ್ಕಾರದ ಒಂದು ಕಾಲೋಚಿತವಾಗಿ ಅವರು ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಇದನ್ನು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದರು. ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಇವೆರಡೂ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸುಮಾರು 13,000 ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳನ್ನು 5 ವರ್ಷದಲ್ಲಿ ಅವರು ಖರ್ಚು ಮಾಡಬೇಕನ್ನೋ ಒಂದು ಅಂದಾಜನ್ನು ಹಾಕಿಕೊಂಡಿದ್ದಾರೆ. ಸೊ ಇದಕ್ಕೆ ಎಲ್ಲ ರೀತಿಯಿಂದ ಎಲ್ಲ ರಾಜ್ಯಗಳಿಗೆ ಮುಖ್ಯವಾಗಿ ಯಾವುದೇ ಒಂದು ಯೋಜನೆಯನ್ನು ನಾವು ಜಾರಿಗೆ ತರಬೇಕಂದ್ರೆ ಪ್ರಮುಖವಾಗಿ ಬರೋದು ಆರ್ಥಿಕ ಸಮಸ್ಯೆ. ಹೌದು, ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಸಂಪೂರ್ಣವಾಗಿ 100%-ಕ್ಕೆ 100% ಈ ಕಾರ್ಯಕ್ರಮವನ್ನು ಹಾಕ್ಕೊಂಡ್ರೆ ಈ ಕಾರ್ಯಕ್ರಮಕ್ಕೆ ತಗಲ್ತಕ್ಕಂಥ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಇದೆ. ಕೇಂದ್ರ ಸರ್ಕಾರದ ಒಂದು ಅಂದಾಜು ಸುಮಾರು 13,343 ಕೋಟಿ ರೂಪಾಯಿ ಅಂತ ಒಂದು ಅಂದಾಜು ಹಾಕ್ಕೊಂಡಿದ್ದಾರೆ. ಸೊ 5 ವರ್ಷಗಳದ್ದು ಒಂದು ವೆಚ್ಚ ಅಂದರೆ ಇದರಲ್ಲಿ ಏನಾಗ್ತದೆ, ಲಸಿಕೆ ವೆಚ್ಚ, ಎರಡನೇದು ಲಸಿಕೆ ಮಾಡ್ತಕ್ಕಂಥವ್ರಿಗೆ ಬರತಕ್ಕಂಥ ವೆಚ್ಚ, ಮೂರನೇದು ಪ್ರಾಣಿಗಳಾಗಿರೋದ್ರಿಂದ ಈ ಹೆಂಗೆ ಮನುಷ್ಯರಲ್ಲಿ ನಮ್ಮದು ಆಧಾರ್ ಕಾರ್ಡು ಗುರುತಿಡಲಿಕ್ಕೆ ಇದು ಇದೇ ಪ್ರಾಣಿ, ಈ ಪ್ರಾಣಿಗೆ ನಾವು ಮಾಡಿದ್ದೀವಿ ಲಸಿಕೆ ಹಾಕಿದ್ದೀವಿ, ಈ ಪ್ರಾಣಿಗೇನೆ ಈ ಇಂತಿಂಥ ಡೇಟಿಗೆ ನಾವು ಹಾಕಿದ್ದೀವಿ, ಇಂಥವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಅಂದರೆ ಗುರುತು ಹಿಡಿಯೋದೊಂದು ಪ್ರಮುಖವಾದ ಕೆಲಸ ಇದೆ. ಅದಕ್ಕೋಸ್ಕರ ಪ್ರತಿಯೊಂದು ಪ್ರಾಣಿಗೂ ಕೂಡ ನಾವು ಕಿವಿಯೋಲೆಯನ್ನು ಹಾಕ್ತೀವಿ. ಕಿವಿಯೋಲೆಯನ್ನು ಹಾಕಿ ಕಿವಿಯೋಲೆಯ ಅದು ಒಂದು ಯುನೀಕ್ ನಂಬರ್ ಇರ್ತದೆ. ಯುನೀಕ್ ನಂಬರ್ ಅಂದರೆ ಒಂದು ಸಲ ಬಂದ ನಂಬರ್, ಮತ್ತೆ ಎಲ್ಲೂ ಕೂಡ ಅದು ರಿಪೀಟ್ ಹಾಕೋದಿಲ್ಲ. ಸೊ ಒಬ್ಬ ಮಾಲಕನ ಒಂದು ಪ್ರಾಣಿಗೆ ನಾವು ಕಿವಿಯೋಲೆ ಹಾಕಿದರೆ ಮಾಲಕನ ಎಲ್ಲ ಒಂದು ಮಾಹಿತಿಯನ್ನು ಸಂಗ್ರಹಿಸ್ತೇವೆ. ಅದೇ ರೀತಿ ಪ್ರಾಣಿಯ ಎಲ್ಲ ಬೇಸಿಕ್ ಮಾಹಿತಿಯನ್ನು ಸಂಗ್ರಹಿಸ್ತೀವಿ, ವಯಸ್ಸು, ಬಣ್ಣ, ಬ್ರೀಡು, ಏಜು, ಏನು ಮಾಡ್ತಾ ಇದೆ, ವೆದರ್ ಇಟ್ ಇಸ್ ಅದು ಏನು ಕರು ಹಾಕಿದೆಯೋ ಅಥವಾ ಏನು ಕರು ಇದೆಯೋ ಅಥವಾ ಗರ್ಭಧಾರಣೆ ಆಗಿದೆಯೋ ಅಥವಾ ಕೃತ ಗರ್ಭಧಾರಣೆ ಮಾಡಿದೆಯೋ, ಏನು ಅದರದ ಒಂದು ಶಾರೀರಿಕ ಒಂದು ಏನು ಪ್ರಮುಖವಾದ ಘಟ್ಟಗಳನ್ನು ಅದರಲ್ಲಿ ನಾವು ನಮೂದು ಮಾಡಬೇಕಾಗ್ತದೆ. ಅದೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಆ ಮಾಹಿತಿಯನ್ನು ನಮ್ಮ ಒಂದು ಕೇಂದ್ರ ಸರ್ಕಾರ ಈ ರಾಷ್ಟ್ರೀಯ NDDB ಅಂತ ಹೇಳ್ತೀವಿ, ಹೈನು ಮಂಡಳಿ ಅಂತಿದೆ, ಆ ಹೈನು ಮಂಡಳಿಯಲ್ಲಿ ಅವರು ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ ಐನಾಫ್ ಅಂತ ಹೇಳಿಬಿಟ್ಟು. ಅದರಲ್ಲಿ ಇದನ್ನು ಇದರ ಡಾಟಾಬೇಸನ್ನು ನಿರ್ವಹಣೆ ಮಾಡಲಿಕ್ಕೆ ಅದಕ್ಕೂ ಕೂಡ ಕೇಂದ್ರ ಸರ್ಕಾರದವರು ಖರ್ಚನ್ನು ಕೊಟ್ಟು ಅದನ್ನು ಕೂಡ ಸೊ ನಮ್ಮ ಭಾರತ ದೇಶದ ಸಂಪೂರ್ಣ ಎಲ್ಲ ಪ್ರಾಣಿಗಳ ಮಾಹಿತಿ ಯಾವುದಕ್ಕೆ ನಾವು ಕಿವಿಯೋಲೆ ಹಾಕಿದ್ದೀವಿ ಅದು ಸಂಪೂರ್ಣ ಎಲ್ಲ ಪ್ರಾಣಿಗಳ ಮಾಹಿತಿ ಕೂಡ ಅದರಲ್ಲಿರ್ತದೆ. ಅದು ವೈಯಕ್ತಿಕವಾಗಿರ್ಬೋದು, ಸಂಘ ಸಂಸ್ಥೆಗಳ ಪ್ರಾಣಿ ಆಗಿರ್ಬೋದು, ಈ ಗೋಶಾಲೆ ಗೀಶಾಲೆ ಅಂತ ಅಲ್ಲಿ ಸಂಘ ಸಂಸ್ಥೆಗಳ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರ ಹೆಸರಲ್ಲೇ ನಾವು ಪ್ರಾಣಿನ ನೋಂದಣಿ ಮಾಡ್ತೀವಿ. ಸೊ ಆ ನೋಂದಣಿ ಮಾಡಿಕೊಂಡು ಪ್ರತಿಯೊಂದನ್ನು ಡಾಟಾಬೇಸ್ ಮೇಂಟೈನ್ ಮಾಡ್ತೀವಿ. ಸೊ ಎಲ್ಲ ಪ್ರಾಣಿಗಳ ಲಸಿಕೆ ಹಾಕೋ ಖರ್ಚಿರ್ಬೋದು. ಒಂದು ಒಂದು ಕಾರ್ಯಕ್ರಮ ನಾವು ಜಾರಿಗೆ ತರಬೇಕಾದ ಅದಕ್ಕೆ ಸುಮಾರು ನಾವು ಪ್ರಚಾರ ಕೊಡಬೇಕಾಗ್ತದೆ. ಆ ಪ್ರಚಾರ ಗ್ರಾಮ ಮಟ್ಟದಲ್ಲಿರ್ಬೋದು, ತಾಲೂಕಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಮುದ್ರಣ ಮಾಧ್ಯಮದಲ್ಲಿ ಇರ್ಬೋದು ಅಥವಾ ನಮ್ಮ ಈ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿರ್ಬೋದು, ಯಾವುದೇ ರೀತಿ ಪ್ರಚಾರ ಇರ್ಬೋದು, ಎಲ್ಲ ಪ್ರಚಾರಕ್ಕೂ ಕೂಡ ಅದರಲ್ಲಿ ಹಣವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇದು ಲಸಿಕಾ ಕಾರ್ಯಕ್ರಮ ಆಗಿರೋದ್ರಿಂದ ಲಸಿಕೆಯನ್ನು ನಾವು ಈ ಕಾಲುಬಾಯಿ ರೋಗದಿರ್ಬೋದು ಅಥವಾ ಇದನ್ನು ಲಸಿಕೆಯನ್ನು ಒಂದು ನಿರ್ದಿಷ್ಟವಾದ ತಾಪಮಾನದಲ್ಲಿ ಅದನ್ನು ಸಂಗ್ರಹಿಸಬೇಕಾಗ್ತದೆ. ಸೊ ಈ ಉದಾಹರಣೆ ನಾವು ಅದಕ್ಕೆ ತಗಲ್ತಕ್ಕಂಥ ವೆಚ್ಚ, ಲಾಜಿಸ್ಟಿಕ್ಸ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಲಸಿಕೆಯನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಬರ್ತಕ್ಕಂಥ ಕಷ್ಟ, ಅದು ಬರ್ತಕ್ಕಂಥ ಒಂದು ವೆಚ್ಚ, ಆಮೇಲೆ ನಮ್ಮ ಒಂದು ಏನು ಲಸಿಕೆಯನ್ನು ಮಾಡಲಿಕ್ಕೆ ಇನ್ಸೆಂಟಿವ್ ಅಂತ ಕೊಡ್ತಾರೆ. ಉದಾಹರಣೆಗೆ ನಾವು ಹಾಗೆ ಕಾರ್ಯಕ್ರಮ ಮಾಡಿದ್ರಿಂದ ಯಾರೂ ಮಾಡೋದಿಲ್ಲ, ಅದನ್ನು ಕೂಡ ಪ್ರೋತ್ಸಾಹಧನ ಅಂತ ಕೊಟ್ಟುಬಿಟ್ಟು ಎಲ್ಲ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಸಂಪೂರ್ಣವಾಗಿ ಕಾರ್ಯಕ್ರಮ ಅನುಷ್ಠಾನಗೊಳ್ಳಿಕ್ಕೆ ಏನು ಬೇಕೋ ಎಲ್ಲ ಒಂದು ಅಂಶಗಳನ್ನು ಗಣನೆಗೆ ತಗೊಂಡರೆ ಆ ಎಲ್ಲ ಖರ್ಚುಗಳನ್ನು ನಮ್ಮ ಜಾನುವಾರು ಸಂಖ್ಯೆಗೆ ಅನುಗುಣವಾಗಿ ಒಂದು ಅಂದಾಜು ಕಟ್ಟಿದ್ದಾರೆ. ಈವನ್ ಲಸಿಕೆ ಹಾಕ್ಲಿಕ್ಕೆ ನಮಗೆ ಸಿರಿಂಜಸ್ ಬೇಕಾಗ್ತದೆ, ನೀಡಲ್ ಬೇಕಾಗ್ತದೆ, ಸೂಜಿ ಬೇಕಾಗ್ತದೆ, ಆಮೇಲೆ ಸ್ಟೋರ್ ಕ್ಯಾರಿ ಮಾಡಲಿಕ್ಕೆ ನಮಗೆ ವ್ಯಾಕ್ಸಿನ್ ಕ್ಯಾರಿಯರ್ಸ್ ಬೇಕಾಗ್ತವೆ. ಸೊ ಆಮೇಲೆ ಮನೆ ಮನೆಗೆ ಹೋಗಿ ಮಾಡೋದಿರ್ತದೆ ಇದು. ಮನೆ ಮನೆಗೆ ಹೋಗಿ ಅಂದರೆ ಇದನ್ನೊಂದು ಇದ್ರದ್ದು ಉದ್ದೇಶ ಯಾವ ಥರ ಇದೆ ಅಂದ್ರೆ ತಮಗೆ ಹೇಳ್ಬಿಡ್ತೀನಿ. ನಾವು ಒಂದು ಹೋಗಿಬಿಟ್ಟು ಎಲ್ಲ ಒಂದು ಕಡೆ ನಾವು ಮಾಡೋದಿಲ್ಲ, ಪ್ರತಿಯೊಂದು ಒಂದು ಗ್ರಾಮವನ್ನು ಒಂದು 100 ಅಥವಾ 120 ಒಂದು ದನ ಜಾನುವಾರುಗಳ ಒಂದು ಬ್ಲಾಕ್ ಮಾಡ್ಕೊಳ್ತೀವಿ, ಒಂದು ಸಣ್ಣ ಬ್ಲಾಕ್. ಅಂದರೆ ಒಂದು ದಿನ ಒಬ್ಬ ಲಸಿಕೆದಾರ ಎಷ್ಟು ಲಸಿಕೆ ಮಾಡಲಿಕ್ಕೆ ಅವಕಾಶ ಇದೆ, ಸಾಧ್ಯ ಇದೆ ಅನ್ನೋದನ್ನು ಗಣನೆಗೆ ತಗೊಂಡು ಒಂದು ಸಣ್ಣ ಬ್ಲಾಕ್ಗಳನ್ನು ಮಾಡ್ತೀವಿ. ಆ ಬ್ಲಾಕ್ಗಳನ್ನು ಒಬ್ಬ ಲಸಿಕೆದಾರ ಒಂದು ದಿನ ಮಾಡ್ತಾನೆ. ಆ ಲಸಿಕೆ ಹಾಕಿದ ಮಾಹಿತಿಯನ್ನೇ ನಮ್ಮ ತಂತ್ರಾಂಶದಲ್ಲಿ ಫೀಡ್ ಮಾಡ್ತಾರೆ. ಸೊ ಫೀಡ್ ಮಾಡೋದ್ರಿಂದ ಅವತ್ತಿನ ದಿನಾನೇ ಅದು ನಮ್ಮ ಲಸಿಕೆ ಸಿಗುತ್ತೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಎಲ್ಲಿ ಬೇಕಲ್ಲ ಅದನ್ನು ಲಸಿಕೆ ಎಷ್ಟಾಗಿದೆ, ಯಾವ ಊರಿಗಾಗಿದೆ, ಯಾವ ಬ್ಲಾಕಲ್ಲಿ ಎಷ್ಟಾಗಿದೆ, ಯಾವ ಜಿಲ್ಲೆಯಲ್ಲಿ ಎಷ್ಟಾಗಿದೆ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಇನ್ನು ಡಾಕ್ಟರ್, ಇವಾಗ ಈ ಕಾಲುಬಾಯಿ ರೋಗ ಬಹಳಷ್ಟು ನಮ್ಮ ಜಾನುವಾರುಗಳನ್ನು ಕಾಡ್ತಾ ಇದೆ ಅಂತ ಹೇಳಿದ್ರಿ, ಇದಕ್ಕೆ ಪ್ರಮುಖ ಕಾರಣ ಏನು ಅಂತೀರಿ, ಮತ್ತು ಈ ರೋಗದ ಹತೋಟಿ ಯಾವ ರೀತಿ ಮಾಡಬಹುದು ಅಂತೀರಿ, ಏನಾದರೂ ಪ್ರಿಕಾಷನ್ಸ್ ಇದೆಯಾ ಇದಕ್ಕೆ ಹೇಗೆ? ಇದು ಏನು ಅಂದರೆ ಇದು ಒಂದು ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗ. ಈ ರೋಗಕ್ಕೆ ಅಂದರೆ ಯಾವುದೇ ಒಂದು ವೈರಸ್ ಬರ್ತಕ್ಕಂಥ ರೋಗಗಳಿಗೆ ಇವತ್ತಿನ ಒಂದು ಸಂದರ್ಭದವರೆಗೆ ನಾವು ಗಣನೆಗೆ ತೆಗೆದುಕೊಂಡ್ರೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಸೊ ಇದು ಮತ್ತೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಬಹು ಬೇಗ ಹರಡ್ತಕ್ಕಂಥ, ಅಂದರೆ ನಾವು ಹರಡೋ ಪ್ರಮಾಣ ಅಂತ ಹೇಳ್ತೀವಿ, ಹರಡೋ ಪ್ರಮಾಣ ಅಂದರೆ ಒಂದಕ್ಕೆ ಬಂದರೆ ಎಷ್ಟು ಪ್ರಾಣಿಗಳಿಗೆ ಹರಡಬಹುದು ಅಂತ ಒಂದು ಲೆಕ್ಕ ತಗೊಂಡ್ರೆ ಸುಮಾರು 90 ಅಥವಾ 90 ಹೆಚ್ಚಿನ ಪ್ರಮಾಣದಲ್ಲಿ ಬೇಗ ಹರಡುತ್ತದೆ. ಸೊ ಒಂದಕ್ಕೆ ಬಂದರೆ 100 ದಿನಕ್ಕೆ ಇಮ್ಮಿಡಿಯೇಟಾಗಿ ಬಂದುಬಿಡ್ತದೆ. ಸೊ ಅದಕ್ಕೋಸ್ಕರ ಆ ಥರ ಹರಡ್ತಕ್ಕಂಥ ಒಂದು ಮತ್ತು ಗಾಳಿಯಲ್ಲಿ ಕೂಡ ಹರಡ್ತದೆ. ಸೊ ಗಾಳಿಯಲ್ಲಿ ಬಹಳ ಇವತ್ತು ಈ ಊರಲ್ಲಿದೆ, ನಮ್ಮ ಊರಿಗೆ ಬರೋದಿಲ್ಲ ಅಂತ ಅಂದ್ಕೊಂಡು ಕೂಡ್ಲಿಕ್ಕೆ ಬರೋದಿಲ್ಲ. ಸೊ ಔಷಧಿ ಇಲ್ಲದೇ ಇರೋದ್ರಿಂದ ನಾವೇನು ಮಾಡ್ತೀವಿ, ಜಾನುವಾರಿಗೆ ರೋಗ ಬಂದಾಗ ನಾವು ಲಕ್ಷಣಗಳನ್ನು ಆಧರಿಸಿ ಜ್ವರ ಬಂದರೆ ಜ್ವರಕ್ಕೆ ಚಿಕಿತ್ಸೆ ಕೊಡ್ತೀವಿ, ಬಾಯಿಗೆ ಗಾಯ ಆದರೆ ಬಾಯಿಯನ್ನು ಸ್ವಚ್ಛ ತೊಳೆದು ಅದಕ್ಕೆ ಔಷಧಿ ಹಾಕಿ ನೋವು ಆಗಬಾರ್ದು ಅಂತೇಳಿ ನೋವಿನ ಔಷಧಿ ಮತ್ತು ಗಾಯ ಮಾಯಲಿಕ್ಕೆ ಅದಕ್ಕೇನು ಆ್ಯಂಟಿಬಯೋಟಿಕ್ಸ್ ಬೇಕೋ ಅವೆಲ್ಲ ಕೊಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅದನ್ನು ಬಿಟ್ಟರೆ ಬೇರೆ ಯಾವುದು ಚಿಕಿತ್ಸೆ ಅಥವಾ ಊಟನೇ ಅಂದರೆ ಮೇವೇ ತಿಂದಿಲ್ಲ ಅಥವಾ ಆಹಾರನೇ ಪಶು ಆಹಾರನೇ ತಿಂದಿಲ್ಲ ಅಂತಂದರೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಪಶು ಆಹಾರ ನಾವು ಸಲೈನ್ ಬಾಟ್ಲಿ ಸ್ವಲ್ಪ ಅವರಿಗೆ ಹಾಕಿ ಅಂದರೆ ಆ ಮೇಂಟೆನೆನ್ಸ್ ಅದನ್ನು ನಿರ್ವಹಣೆಗೆ ಏನು ಬೇಕು ಅಷ್ಟರ ಮಟ್ಟಿಗೆ ನಾವು ಟ್ರೀಟ್ಮೆಂಟನ್ನು ಕೊಟ್ಟು ಆ ಪ್ರಾಣಿ ಒಂದು 3-4 ಡೇಸ್ ಹೊರಗಡೆ ಬಂತಂದರೆ ಅದು ಹುಷಾರಾಗ್ಬಿಡ್ತದೆ. ಸೊ ಹುಷಾರಾಗೋವರೆಗೆ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕಾಗ್ತದೆ. ಸೊ ಬಂದ ಮೇಲೆ ಚಿಕಿತ್ಸೆ ಕೊಡಲಿಕ್ಕೆ ಒಂದು ಔಷಧಿ ಲಭ್ಯವಿಲ್ಲ, ಎರಡನೇದು ರೋಗ ಬಂದ ಮೇಲೆ ಪ್ರಾಣಿಗಳು ಸಾಕಷ್ಟು ಪ್ರೊಡಕ್ಷನ್, ಉದಾಹರಣೆಗೆ ಒಂದು 10 ಲೀಟ್ರು 20 ಲೀಟ್ರ್ ಕೊಡೋ ಆಕಳು ಒಂದೇ ಸಲಕ್ಕೆ 0.5 ಲೀಟ್ರು 1 ಲೀಟ್ರಿಗೆ ಬಂದುಬಿಟ್ರೆ ಅವನಿಗೆ ಅಂದರೆ ರೈತನಿಗೆ ಬಹಳ ನಷ್ಟ ಆಗ್ತದೆ. ಸೊ ಅದು ಆಗಬಾರ್ದು ಅಂತಂದರೆ ಈ ರೋಗ ಬರಲಾರ್ದಂಗೆ ನಾವು ಮಾಡೋದು ಬಹಳ ಒಂದು ಉತ್ತಮವಾದ ಕೆಲಸ. ಅದು ಆಗಬೇಕು ಅಂತಂದರೆ ನಾವು 100ಕ್ಕೆ 100ರಷ್ಟು ಎಲ್ಲ ಪ್ರಾಣಿಗಳು ಲಸಿಕೆ ಹಾಕೋದು ಒಂದೇ ನಮಗಿರ್ತಕ್ಕಂಥ ಈ ರೋಗವನ್ನು ನಿಯಂತ್ರಣ ಮಾಡಲಿಕ್ಕಿರ್ತಕ್ಕಂಥ ಒಂದು ನಮಗೆ ಕ್ರಮ. ಸೊ ಅದಕ್ಕೋಸ್ಕರನೇ ಸರ್ಕಾರ ಏನು ಮಾಡಿತು, ಎಲ್ಲ ಪ್ರಾಣಿಗಳು ಒಂದೂ ಪ್ರಾಣಿಯನ್ನು ಬಿಡಲಾರ್ದಂಗೆ ನಾವು ಲಭ್ಯವಿರತಕ್ಕಂಥ ಎಲ್ಲ ಅರ್ಹ ಪ್ರಾಣಿಗಳು, ಅರ್ಹ ಪ್ರಾಣಿಗಳು ಅಂದರೆ ಏನು ಬರ್ತದೆ, ಉದಾಹರಣೆಗೆ ಗರ್ಭಧಾರಣೆಯಾಗಿ ಕೊನೆ ಹಂತದಲ್ಲಿ ಇರ್ತದೆ, ನಾವು ಅದಕ್ಕೆ ಮಾಡಲಿಕ್ಕೆ ಬರೋದಿಲ್ಲ. ಕರು ಹುಟ್ಟಿ 2-3 ತಿಂಗಳು ಅಂದರೆ 4 ತಿಂಗಳವರೆಗೆ ನಾವು ಸಾಮಾನ್ಯವಾಗಿ ಮಾಡೋದು, 4 ಅಥವಾ 5 ತಿಂಗಳ ಮೇಲ್ಪಟ್ಟು ಆ ಕರುಳಿಗೆ ನಾವು ಲಸಿಕೆ ಹಾಕ್ತೀವಿ. ಸೊ ಇವೆಲ್ಲ ಬಿಟ್ಟು ಅಥವಾ ರೋಗ ಬಂದಿರ್ತದೆ, ಇವಾಗ ನಾವು ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಹೋದ ದಿನ ಅವರು ಜಾನುವಾರಿಗೆ ಒಂದು ಏನೋ ಬೇರೆ ಜ್ವರ ಬಂದಿರ್ತದೋ ಅಥವಾ ಮತ್ತೆ ಯಾವುದೋ ಒಂದು ರೋಗ ಬಂದಿರ್ತದೆ ಏನೋ ಆಗಿಬಿಟ್ಟು ಅದಕ್ಕೆ ಹುಷಾರಿರೋದಿಲ್ಲ, ಅಂಥವಕ್ಕೆಲ್ಲ ಮಾಡಲಿಕ್ಕಾಗೋದಿಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ರೈತರು ತಮ್ಮ ಒಂದು ಪೂರ್ವಾಗ್ರಹ ಪೀಡಿತ ಇದರಿಂದಾಗಿ ಲಸಿಕೆ ಹಾಕಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಇವನ್ನೆಲ್ಲ ನಾವು ಗಣನೆಗೆ ತಗೊಂಡ್ರೆ ನಾವು ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ 100ಕ್ಕೆ 100 ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬಹುತೇಕ ಸಂದರ್ಭಗಳಲ್ಲಿ 97-98% ಕೂಡ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಲಸಿಕೆಯನ್ನು ಹಾಕಿ, ಅಂದರೆ ಟೋಟಲ್ ಪಾಪ್ಯುಲೇಷನ್ಗೆ ಒಂದು ಊರಿಗೆ ತೊಗೊಂಡ್ರೆ 1, 2, 3 ಅಥವಾ 10 ಕರುಗಳು ಅಂದರೆ ಜಾನುವಾರು ಸಂಖ್ಯೆ ಜಾಸ್ತಿ ಇದ್ದರೆ ಬಿಟ್ಟಿರ್ತಕ್ಕಂಥ ಸಂಖ್ಯೆ ಜಾಸ್ತಿ, ಕರುಗಳಿರ್ತವೆ ಇಲ್ಲ ಗರ್ಭ ಇರ್ತದೆ ಅಂತ ಅವನ್ನು ಬಿಟ್ಟು ಉಳಿದದ್ದಕ್ಕೆಲ್ಲವಕ್ಕೂ ನಾವು ಲಸಿಕೆ ಹಾಕಬೇಕು. ಅಂದರೆ ನಮಗೆ ಕಾಲುಬಾಯಿ ರೋಗವನ್ನು ಈ ಒಂದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಈ ರೋಗವನ್ನು 2025 ಅಷ್ಟೊತ್ತಿಗೆ ನಾವು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರ್ಕೊಳ್ಳೋದು, 2030 ಸಂಪೂರ್ಣವಾಗಿ ಈ ಭಾಗದಿಂದ ಅದನ್ನು ಹೊಡೆದು ಓಡಿಸ್ಬೇಕು ಅನ್ನೋದು ಸರ್ಕಾರದ ಮೂಲ ಉದ್ದೇಶ. ಆ ಘನ ಉದ್ದೇಶ ಇಟ್ಕೊಂಡಿದೆ. ಅದನ್ನು ಮಾಡಬೇಕು ಅಂತಂದರೆ ಲಸಿಕಾ ಕಾರ್ಯಕ್ರಮವನ್ನು ನಾವು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಮಾಡಿ ಯಶಸ್ವಿಗೊಳಿಸೋದು ಒಂದೇ ನಮಗಿರ್ತಕ್ಕಂಥ ಮಾರ್ಗ. ಅದನ್ನು ಬಿಟ್ಟು ನಮಗೆ ಬೇರೆ ಯಾವುದೇ ಮಾರ್ಗಗಳು ಇಲ್ಲೇ ಇರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಾಕ್ಕೊಂಡಿದೆ. ಇನ್ನು ಡಾಕ್ಟರ್, ಈಗಾಗಲೇ ನೀವು ಹೇಳಿದ್ರಿ ಇದಕ್ಕೆ ಲಸಿಕಾಕರಣ ಒಂದೇ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರಿ. ಈಗ ಸಪೋಸ್ ಯಾವುದು ಜಾನುವಾರಿಗೆ ಲಸಿಕೆ ಆಗಿಲ್ಲ, ಆದರೆ ಈ ರೋಗದ ಲಕ್ಷಣ ಕಾಣಿಸ್ಕೊಂಡಿದೆ ಅಥವಾ ಯಾವುದೋ ಒಂದು ರೋಗದಿಂದ ಇದು ಜಾನುವಾರು ಪೀಡಿತ ಆಗಿದೆ ಅಂಥೇಳಿ ನಮ್ಮ ರೈತ ಮಿತ್ರರು ಭಾವಿಸ್ಕೊಂಡಾಗ ಈ ರೋಗದ ಲಕ್ಷಣಗಳು ಏನೇನು ಇರಬಹುದು ಅಂತೀರಿ? ಮೊಟ್ಟ ಮೊದಲು ಕಾಣ್ತಕ್ಕಂಥ ಒಂದು ಲಕ್ಷಣ ಅಂದರೆ ಸಾಮಾನ್ಯವಾಗಿ ರೈತನಿಗೆ ಗೊತ್ತಾಗೋದು 8-10 ಲೀಟ್ರ್ ಹಿಂಡು ಆಕಳ ಒಂದು ಲೀಟ್ರ್ 2 ಲೀಟ್ರ್ ಹಿಂಡು ಬಿಡ್ತದೆ. ಹೌದು. ಸೊ ಪ್ರಮುಖ ಲಕ್ಷಣ ಜಾನುವಾರು ಉತ್ಪಾದನೆ ಕಡಿಮೆ ಆದ ತಕ್ಷಣ ನಾವು ಲಕ್ಷಣ ಒಂದೇದು. ಅದು ಆಗ್ಲಿಕ್ಕೆ ಕಾರಣ ಏನಿರ್ತದೆ ಅಂದರೆ ಜ್ವರ ಬಂದುಬಿಡ್ತದೆ ಫಸ್ಟು. 105, 106, 107 ಡಿಗ್ರಿವರೆಗೂ ಕೂಡ ನಾವು ನೋಡಿದ್ದೀವಿ. ಸೊ 105, 106 ಸಾಮಾನ್ಯವಾಗಿರ್ತದೆ. ಸೊ ಜ್ವರ ಬಂದ ತಕ್ಷಣ ಜ್ವರಕ್ಕೆ ಸಂಬಂಧಪಟ್ಟಂತೆ ಜ್ವರ ಬಂದಾಗ ಜಾಸ್ತಿ ಜೊಲ್ಲು ಬರ್ತದೆ, ಮತ್ತು ಎರಡನೇದು ಅದು ಸಂಪೂರ್ಣವಾಗಿ ಮೇವು ತಿನ್ನೋದನ್ನು ಬಿಟ್ಟುಬಿಡ್ತದೆ, ಒಂದು ಕಡೆ ಸುಮ್ಮನೆ ಹೋಗಿ ನಿಂತುಗೋತದೆ ಅಥವಾ ತುಂಗೋದಲೆಲ್ಲ ತನ್ನದು ಮಲ್ಕೊಂಡ್ಬಿಡ್ತದೆ, ಹೇಳಲಿಕ್ಕಾಗಲ್ಲ. ಅದಕ್ಕೆ ಪ್ರಮುಖ ಒಂದು ಲಕ್ಷಣ ಅಂತ ಹೇಳಬೇಕು ಅಂತಂದರೆ ಬಾಯಿಯಲ್ಲಿ ಈ ನೀರು ತುಂಬಿದ ಗುಳ್ಳೆಗಳ ಥರ ಗುಳ್ಳೆಗಳಾಗ್ತವೆ, ಅವು ಒಡೆದು ಬಿಡ್ತವೆ. ಒಡೆದ ತಕ್ಷಣ ಈ ಒಳಗಿನ ಮ್ಯೂಕೋಸ ಓಪನ್ ಆಗ್ತದೆ, ಓಪನ್ ಆದಾಗ ಏನಾದರೂ ಅದಕ್ಕೆ ಟಚ್ ಆದರೆ ಬಹಳ ನೋವಾಗ್ತದೆ. ಸೊ ಅದಕ್ಕೋಸ್ಕರ ಅದು ಏನೂ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಜೊಲ್ಲು ಬರೋದು ಗುಳ್ಳೆಗಳಾಗಿ, ನೀರು ತುಂಬಿದ ಗುಳ್ಳೆಗಳಾಗಿ ಒಡೆದು ಬಿಟ್ಟು ಗಾಯ ಆಗಿಬಿಡ್ತದೆ ನಾಲ್ಗೆ ಮೇಲೇ. ಅದಕ್ಕೆ ಇದಕ್ಕೆ ಬಾಯಿ ಇರೋ ನಾಲ್ಗೆ ಒಸಡೂ ಕೂಡ ಆಗ್ತದೆ. ಸುತ್ತಮುತ್ತಲು ನಮ್ದೇನು ಒಳಗಡೆ ಏನು ನಾವು ಮ್ಯೂಕೋಸಲ್ಲಿ ಏರಿಯಾ ಇದೆ ಅಲ್ಲೂ ಕೂಡ ಗಾಯ ಆಗ್ತದೆ. ಗಾಯ ಆಗಿಬಿಟ್ಟು ಓಪನ್ ಏರ್ ಇರೋದ್ರಿಂದ ಯಾವುದೇ ಬೇರೆ ಬ್ಯಾಕ್ಟೀರಿಯಾ ಅಲ್ಲಿ ಬಂದುಬಿಟ್ಟು ಕೂತ್ಕೊಂಡು ಮತ್ತು ಬೇರೆ ಬೇರೆ ರೋಗಗಳು ಕ್ಯೂ ಆಗೋದು ಅಥವಾ ಇಂಥವ್ ನಾವು ನಿಗ್ಲೆಕ್ಟ್ ಮಾಡಿದರೆ ಅದು ಸಂಪೂರ್ಣವಾಗಿ ಹಾನಿ ಉಂಟಾಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಇದ್ರದ್ದು ಇನ್ನು ಕಾಲು, ಕಾಲಿಗೆ ತೊಗೊಂಡ್ರೆ ಏನಾಗ್ತದೆ, ಎರಡೂ ಗೊರಸಿನ ಮಧ್ಯೆ ಈ ಇಲ್ಲಿನೂ ಕೂಡ ಇದು ಸೆಲ್ ತಂಗಾಗ್ಬಿಡ್ತದೆ. ಸೆಲ್ ತಂಗಾಗ್ಬಿಟ್ಟು ನೊಣ ಕೂಡ್ತದೆ, ನೊಣ ಕೂತ್ಬಿಟ್ಟು ಆ ಭಾಗಕ್ಕೆ ಮರಿ ತತ್ತಿ ಮಾಡಿ ಹುಳುಗಳಾಗ್ಬಿಡ್ತವೆ. ಕಾಲುಗಳು ಯಾವ ಥರ ಆಗ್ತದೆ ಅಂದರೆ ಈ ಕೊಳಗ ಅಂದರೆ ಗೊರಸು ಮತ್ತು ಚರ್ಮ ಏನು ಕಾಲಿನ ಒಂದು ಕೊನೆ ಭಾಗ ಇದೆ, ಎರಡೂ ಎಲ್ಲಿ ಅಂಟುಕೊಳ್ತವೆ ಆ ಭಾಗಕ್ಕೆ ಆಗ್ತದೆ ಇದು. ಆ ಭಾಗಕ್ಕಾಗಿ ಸಂಪೂರ್ಣವಾಗಿ ಗೊರಸು ಬಿಚ್ಚಿ ಬಂದುಬಿಡ್ತದೆ ಕೈಯಲ್ಲಿ. ಸೊ ಪೂರ ಕಾಲಿನ ಒಂದು ಏನು ಭಾಗ ಇರ್ತದೆ, ಏನು ನಮ್ಮದು ಏನಂದರೆ ರಕ್ತ ಸಿಕ್ತ ಭಾಗ ಅಂತ ನಾವು ಹೊರಗಡೆ ಕಾಣಲಿಕ್ಕೆ ಕಾಣ್ತದೆ, ಅದು ಓಪನ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವು ಒಮ್ಮೊಮ್ಮೆ ತಿಂಗಳುಗಟ್ಟಲೆ ನಾವು ಅದನ್ನು ಕಾಲನ್ನು ಅದು ಪುನಃ ಹೊರಗಿನ ಕವಚ ಬರೋವರೆಗೆ ಅದಕ್ಕೆ ನಾವು ಬ್ಯಾಂಡೇಜ್ ಕಟ್ಟಿ ಡ್ರೆಸ್ಸಿಂಗ್ ಮಾಡಿ ಮಾಡಬೇಕಾಗ್ತದೆ. ಇವಾಗ ಡಾಕ್ಟರ್ ಹೇಳಿದ್ರೆ ನೀವು ಇದಕ್ಕೆ ನಿರ್ದಿಷ್ಟವಾದ ಯಾವುದೇ ರೀತಿಯ ಔಷಧಿ ಇಲ್ಲ ಅಂಥೇಳಿ, ಆದರೂ ಏನಾದರೂ ಒಂದು ನಿರ್ವಹಣೆ ಮಾಡಬೇಕಾಗ್ತದಲ್ಲ ಜಾನುವಾರಿಂದು, ಅದಕ್ಕೆ ಏನು ಮಾಡ್ಬೋದು ಅಂತೀರಿ? ಜಾನುವಾರು ನಿರ್ವಹಣೆ ಒಂದು ಈ ರೋಗ ಬರಲಾರ್ದಂಗೆ ಮಾಡ್ಕೊಳ್ಳೋದು ಅತಿ ಪ್ರಮುಖವಾದ ಉದ್ದೇಶ ನಮ್ಮದು. ಅದನ್ನು ಇಟ್ಕೋಬೇಕು ಅಂದರೆ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಕಡ್ಡಾಯವಾಗಿ. ಎಲ್ಲ ನಮಗೆ ಎಲ್ಲ ಆ್ಯನಿಮಲ್ಸ್ ಏನೇನು ಅರ್ಹ ಅಂದರೆ ಪ್ರಾಣಿಗಳಿದ್ದಾವೆ ಎಲ್ಲವಕ್ಕೂ ನಾವು ಲಸಿಕೆ ಹಾಕಿಸ್ಕೊಳ್ಳೋದು ಅತ್ಯಂತ ಪ್ರಮುಖವಾದ ಮಾರ್ಗ. ಎರಡನೇದು ಇದನ್ನು ಅಂದಮೇಲೂ ಕೂಡ ನಮಗಿದು ಬಂದಿದೆ ಅಂತಂದರೆ ನಾವು ರೋಗಗಳನ್ನು ಲಕ್ಷಣಾತ್ಮಕವಾಗಿ ಚಿಕಿತ್ಸೆ ಮಾಡಬೇಕಾಗ್ತದೆ. ಕಾಲಿಗೆ ಬಂದರೆ ಕಾಲು ಗಾಯಕ್ಕೆ ಏನು ಮಲಾಮ್ ಹಾಕಬೇಕು ಹಾಕ್ಬಿಟ್ಟು ಡ್ರೆಸ್ಸಿಂಗ್ ಮಾಡಬೇಕು ಮಾಡಬೇಕು. ಬಾಯಿಗೆ ಬಂದರೆ ಬಾಯಿಯನ್ನು ಸ್ವಚ್ಛ ಅಂದರೆ ಬಾಯಿಯನ್ನು ಇದು ಈ ರೋಗದ ವೈರಸ್ದು ಇನ್ನೊಂದೇನೆಂದರೆ ಈ ಡಿಟರ್ಜೆಂಟ್ಸಿಗೆ ಅಂತ ಹೇಳ್ತೀವಿ ನಾವು, ಈ ಸೋಪ್ ಅಂದರೆ ಸೋಡಿಯಂ ಬೈ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈ ಕಾರ್ಬೋನೇಟ್ ಅಡುಗೆ ಸೋಡಾ ಅಂತ ಹೇಳ್ತೀವಿ. ಅಡುಗೆ ಸೋಡಾ ಹಾಕಿ ತೊಳೆಯೋದ್ರಿಂದ ಈ ವೈರಸ್ ಬಹುತೇಕ ಪ್ರಮಾಣ ಸತ್ತೋಗ್ಬಿಡ್ತದೆ. ಸೊ ಅಷ್ಟರ ಮಟ್ಟಿಗೆ ನಾವು ವೈರಲ್ ಲೋಡನ್ನು ಕಡಿಮೆ ಮಾಡ್ತೇವೆ. ಸೊ ಆ ಬಾಯಿಯನ್ನು ತೊಳಿಬೇಕು, ಸ್ವಚ್ಛ ತೊಳಿಬೇಕು ಮೆತ್ತಗಂದ ಅಂದರೆ ಗ್ಲಿಸರಿನ್ ಬೋರೆಕ್ಸ್ ಮತ್ತು ಗ್ಲಿಸರಿನನ್ನು ಕೂಡಿಸಿ ಬಾಯಿಗೆ ಲೇಪಿಸೋದ್ರಿಂದ ಅಥವಾ ಏನಾದರೂ ಜೇನುತುಪ್ಪ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲವೂ ಸಿಗೋದಿಲ್ಲ ಔಷಧಿಗಳು ಅಂತ ಪ್ರದೇಶ ಜೇನುತುಪ್ಪ ಏನಾದರೂ ಮೆತ್ತಗಂದು ಅದಕ್ಕೆ ಹಚ್ಚಿಬಿಟ್ರೆ ಅಂದರೆ ನೇರವಾಗಿ ಅದರ ಏನು ತೆರೆದಿರತಕ್ಕಂಥ ಭಾಗ ಹೊರಗಿನ ಒಂದು ಇದಕ್ಕೆ ಸಿಗಲಾರ್ದಂಗೆ ನಾವು ಮಾಡೋದು ಉದ್ದೇಶ ಅಲ್ಲಿ. ನಾವು ಒಂದು ನಡುವೆ ಒಂದು ಪದರವನ್ನು ತಂದಂಗೆ ಮಾಡ್ತೇವೆ, ಒಳಗಡೆ ತನ್ನ ಪಾಡಿಗೆ ತನ್ನ ಮಾಯ್ಕೋತದೆ ಗಾಯ, ಅದನ್ನು ಉದ್ದೇಶ ಇಟ್ಕೋತೀವಿ. ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ಆ್ಯಂಟಿಬಯೋಟಿಕ್ಸ್ ಹಾಕೋತೀವಿ. ಯಾವುದೇ ಒಂದು ಈಗ ತೆರೆದಿರೋ ಗಾಯ ಆಗಿರೋದ್ರಿಂದ ನೋವು ಸಾಮಾನ್ಯವಾಗಿ ಬಹಳಷ್ಟು ಕಂಡುಬರ್ತದೆ. ಗಾಯ ನೋವು ಆಗಬಾರ್ದು ಅಂದರೆ ನಾವು ನೋವಿನ ಔಷಧಿಗಳನ್ನು ಅದಕ್ಕೆ ಹಾಕ್ತೇವೆ. ಸೊ ಈ ಥರ ಒಂದು ಸಿಮ್ಟಮ್ಯಾಟಿಕ್ ಆಗಿ ಚಿಕಿತ್ಸೆಯನ್ನು ನಾವು ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ನಾವು ಏನೂ ಮಾಡೋಕ್ಕಾಗಲ್ಲ. ಇನ್ನು ಒಂದು ಪ್ರಮುಖ ಇದರಲ್ಲಿ ಹೇಳಬೇಕಂದ್ರೆ ಒಂದು ಈಗ ಉದಾಹರಣೆ ಒಬ್ಬನ ಮನೆಯಲ್ಲಿ 5-6 ಹಸು ಇರ್ತದೆ, 4 ಹಸು ಇರ್ತದೆ, 30 ಹಸು ಇರ್ಬೋದು, ಒಂದಕ್ಕೆ ಲಕ್ಷಣ ಕಾಣಿಸ್ಕೊಂಡ್ರೆ ಮೊಟ್ಟ ಮೊದಲು ಮಾಡಬೇಕಾಗಿರೋ ಕೆಲಸ ಅದನ್ನು ಬೇರ್ಪಡಿಸ್ಬೇಕು. ಅದನ್ನು ಬೇರ್ಪಡಿಸ್ಬಿಟ್ಟು ಅದನ್ನು ಅದಕ್ಕೆ ನಾವು ಚಿಕಿತ್ಸೆನೇ ಬೇರೆ ಕೊಡಬೇಕು. ಆಮೇಲೆ ಆ ಪ್ರಾಣಿ ಹತ್ರ ಯಾರು ಹೋಗ್ತಾರೆ ಅವರು ಈ ಪ್ರಾಣಿ ಹತ್ರ ಬರಲಾರ್ದಂಗೆ ನೋಡ್ಕೊಳ್ಳೋದು ಎರಡನೇ ಉದ್ದೇಶ. ಮೂರನೇದು ಸಪೋಸ್ ಒಬ್ಬರೇ ಇದ್ದರೂ ಎರಡು ಎಲ್ಲ ಕಡೆನೂ ಮಾಡಬೇಕಾಗಿತ್ತು ಅಂತಂದರೆ ಈ ಪ್ರಾಣಿಗಳಿಗೆ ಏನು ಮಾಡಬೇಕೆಲ್ಲ ಮೊದಲು ಮಾಡಿ ಕೊನೆಯಲ್ಲಿ ಹೋಗಿ ಆ ಪ್ರಾಣಿಯನ್ನು ಚಿಕಿತ್ಸೆ ಮಾಡಬೇಕು ನಾವು, ಅಥವಾ ಔಷಧಿ ಮಾಡಬೇಕು ಅಥವಾ ಆಹಾರ ಕೊಡಬೇಕು ನೀರು ಕೊಡಬೇಕು. ಅದಕ್ಕೆ ಏನಾದರೂ ನಾವು ನಮ್ಮ ಏನು ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಉಳಿದ ಆರಾಮಿರತಕ್ಕಂಥ ನಾವು ಎಲ್ಲ ಪ್ರಾಣಿಗಳಿಗೆ ಮಾಡಿ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಪುನಃ ನಾವು ಸ್ನಾನ ಏನು ಮಾಡಿಕೊಂಡು ಈ ಕಡೆ ಹೋಗಬೇಕಷ್ಟೆ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕು, ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಹಾದಿ ಇಲ್ಲ. ಸೊ ಆರಾಮ್ ಇರೋದನ್ನೇ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಸೊ ಆರಾಮ್ ಇರಲ್ಲ ಅಥವಾ ರೋಗ ಲಕ್ಷಣಗಳು ಕಂಡಾಮಿಂದ ನಮ್ಗೆ ಸಂಶಯ ಬಂತು ಅಂದರೆ ಅವಕ್ಕೆ ನಾವು ಪ್ರತ್ಯೇಕವಾಗಿಯೇ ಚಿಕಿತ್ಸೆ ಮಾಡಬೇಕಾಗ್ತದೆ. ಅದಕ್ಕೆ ಮಾಡಿಬಿಟ್ಟು ಈ ನಮ್ಮದು ಹುಷಾರಿರ್ತಕ್ಕಂಥ ಜಾನುವಾರುಗಳ ಕಡೆ ಯಾವಾಗಲೂ ಕೂಡ ಹೋಗಬಾರ್ದು. ಈ ಒಂದು ಅಂಶಗಳನ್ನು ನಾವು ಇಟ್ಟುಕೊಂಡ್ರೆ ಎಷ್ಟೋ ಪ್ರಮಾಣದಲ್ಲಿ ನಾವು ಈ ಒಂದು ರೋಗವನ್ನು ಹತೋಟಿಗೆ ಅಥವಾ ನಿಯಂತ್ರಣಕ್ಕೆ ತರ್ಕೋಬೋದು ಅಥವಾ ಹಬ್ಬಲಾರ್ದಂಗೆ ನೋಡ್ಕೋಬೋದು. ಇನ್ನು ಡಾಕ್ಟರ್, ನಾವು ಈಗ ಮಾನವರಿಗೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡುವಾಗ ನಾವು ಪ್ರಿಕಾಷನ್ಸ್ ಬಗ್ಗೆ ಆಲೋಚನೆ ಮಾಡ್ತೀವಿ, ಹೈಜೀನಿಕ್ ಕಂಡೀಷನ್ಸ್ ಬಗ್ಗೆ ಆಲೋಚನೆ ಮಾಡ್ತೀವಿ, ಅದೇ ರೀತಿ ಜಾನುವಾರುಗಳ ಬಗ್ಗೆನೂ ಆಲೋಚನೆ ಮಾಡಬೇಕಾಗ್ತದ? ಖಂಡಿತವಾಗಿಯೂ ಕಾಲ್ಬಾಯಿ ರೋಗದಲ್ಲಿಯೂ ಕೂಡ ಇವಾಗ ನಿಮಗೆ ನಾವು ಮೊದಲೇ ಹೇಳಿದೆ ಕಾಲಿಗೆ ಗಾಯ ಆಗುತ್ತದೆ, ಬಾಯಿಗೆ ಗಾಯ ಆಗ್ತದೆ ಅಂತ. ಬಾಯಿಗೆ ಗಾಯ ಬಹುಶಃ ಕೊಟ್ಟಿಗೆ ಸ್ವಚ್ಛತೆಗೇನು ಹೆಚ್ಚಿನ ಮಹತ್ವ ಬರಲಿಕ್ಕಿಲ್ಲ. ಒಂದು ಏನು ಕನ್ಸಿಡ್ರೇಷನ್ ನಾವು ಅಂದರೆ ಒಂದು ಗಣನೆಗೆ ತೊಗೊಳ್ಬೇಕಾದ ಅಂಶ ಅಂದರೆ ಮೆದು ಆಹಾರ ಕೊಡಬೇಕಾಗ್ತದೆ, ಅಂದರೆ ಅದಕ್ಕೆ ನೋವಾಗಬಾರ್ದು. ಬಿರುಸಾದ ಆಹಾರ ಕೊಟ್ಟರೆ ಅದು ತಟ್ಟದ್ ಬಿಟ್ಟು ನೋವಾಗ್ತದೆ ಬಾಯಿ ಗಾಯಕ್ಕೆ. ಇದು ಒಂದು. ಎರಡನೇದು ಕೊಟ್ಟಿಗೆ ಸ್ವಚ್ಛತೆ ಬಗ್ಗೆ, ಯಾಕಂದರೆ ಕಾಲಿಗೆ ಗಾಯ ಆದರೆ ಕೊಟ್ಟಿಗೆ ಸ್ವಚ್ಛತೆಯನ್ನು ನಾವು ಮೇಂಟೈನ್ ಮಾಡಲೇಬೇಕು. ಅದನ್ನು ಮಾಡಲಿಲ್ಲ ಅಂತಂದರೆ ಗಾಯ ಹೆಚ್ಚಾಗಲಿಕ್ಕೆ ಅವಕಾಶ ಇರ್ತದೆ, ಮತ್ತು ಮಾಯೋದನ್ನು ಕೂಡ ಲೇಟ್ ಆಗಬಹುದು. ಸ್ವಚ್ಛತೆ ಇಲ್ಲದೇ ಇರೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮ ಗಾಯ ಮಾಯೋ ಅವಧಿನೂ ಕೂಡ ಹೆಚ್ಚಾಗ್ಬೋದು. ಅದಕ್ಕೆ ನಾವು ಸ್ವಚ್ಛತೆ ಅದು ಎಲ್ಲ ಒಂದು ಸಂದರ್ಭಗಳಲ್ಲಿ ನಾವು ತಗೊಳ್ಳೋದು ಕೊಟ್ಟಿಗೆ ಸ್ವಚ್ಛತೆ, ಜಾನುವಾರುಗಳ ಸ್ವಚ್ಛತೆ, ಆಹಾರದ ಒಂದು ಕೊಡ್ತಕ್ಕಂಥದ್ದು ನೀರಿನ ಒಂದು ಶುದ್ಧವಾದ ನೀರನ್ನು ಕೊಡಬೇಕು. ಯಾಕಂದರೆ ಅದು ಕಲುಷಿತ ನೀರಿತ್ತಂದ್ರೆ ಅದರಿಂದನೇ ಕೂಡ ಪುನಃನೇ ರೋಗನೇ ಹೆಚ್ಚಾಗಲಿಕ್ಕೆ ಅವಕಾಶ ಇದೆ. ಬ್ಯಾಕ್ಟೀರಿಯಾ ಬಂದುಬಿಟ್ಟು ಬಾಯಲ್ಗೆ ಗಾಯಿದಾಗ ಅದ್ರಲ್ಲಿ ಸೇರಿಕೊಂಡು ಮತ್ತು ಅಲ್ಲಿ ಕ್ಯೂ ಮಾಡಿ ಮತ್ತು ಅದು ಬೇರೆ ಬೇರೆ ಮತ್ತು ಪರಿಣಾಮಗಳನ್ನು ಉಂಟು ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದು ಆಗಬಾರ್ದು ಅಂದರೆ ನಾವು ಸ್ವಚ್ಛತೆಯನ್ನು ಕಡ್ಡಾಯವಾಗಿ ನಾವು ಪಾಲಿಸಲೇಬೇಕು. ಸ್ವಚ್ಛತೆ ಬಗ್ಗೆ ಗಮನ ಕೊಡೋದು ಎಲ್ಲ ಒಂದು ಸಂದರ್ಭಗಳಲ್ಲಿ ನಾವು ಮಾಡ್ತಕ್ಕಂಥ ಒಂದು ಕೆಲಸ, ಇದರಲ್ಲೂ ಕೂಡ ನಾವು ಮಾಡಬೇಕು. ಇವಾಗ ಸುಮಾರು ವರ್ಷ ಆಯಿತು ಈ ಕಾರ್ಯಕ್ರಮ ಜಾರಿಗೆ ಬಂದು, ಇದರ ಅನುಷ್ಠಾನ ಯಾವ ರೀತಿ ಆಗ್ತಾ ಇದೆ ತಮ್ಮ ಅನುಭವದ ಪ್ರಕಾರ? ಇವಾಗ ನಮ್ಮ ಸುಮಾರು 8 ವರ್ಷಗಳ ಕಾಲ ನಾವು ಕಾಲುಬಾಯಿ ರೋಗ ನಿಯಂತ್ರಣವನ್ನು ನಾವು ರಾಜ್ಯ ಸರ್ಕಾರದಿಂದ ಮಾಡ್ತಾನೆ ಇದ್ವಿ. ಹಾಗಾಗಿ ನಮ್ಮ ಭಾಗದಲ್ಲಿ ಬಹಳಷ್ಟು ಈ ರೋಗದ ಒಂದು ರೋಗೋದ್ರೇಕಗಳು ಕಂಡುಬಂದಿರೋ ಪ್ರಮಾಣ ಮೊದಲು ಇವಾಗೇನು 2008 ಅಥವಾ ಅದಕ್ಕಿಂತ ಪೂರ್ವದಲ್ಲಿ ನಾವೇನು ನೋಡ್ತಿದ್ವಿ, ಅಥವಾ 14 ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಏನು ನೋಡ್ತಿದ್ವಿ ನಾವು ಅಂದರೆ ಅದಕ್ಕೆ ಹೋಲಿಸಿದರೆ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಈಗ ರೋಗೋದ್ರೇಕಗಳು ಕಂಡು ಬಂದಾವ. ಇದರ ಅರ್ಥ ಏನು ಅಂದರೆ ನಾವೇನು ಲಸಿಕೆಯನ್ನು ಹಾಕ್ಕೊಂಡು ಬಂದಿದ್ವಿ ಅದೇ ಒಂದು ಕಾರಣದಿಂದಾಗಿ ನಮ್ಮಲ್ಲಿ ಆ ರೋಗ ಬಹಳಷ್ಟು 2013 ಮಾತ್ರ ನಮಗೆ ತಿಳಿದ ಮಟ್ಟಿಗೆ ಈವನ್ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ರೋಗೋದ್ರೇಕಗಳು ಸಾಕಷ್ಟು ಹಾನಿ ಉಂಟಾಗಿತ್ತು. ಸೊ ಅದನ್ನು ಬಿಟ್ಟರೆ ಈವರೆಗೆ ನಮಗೆ ಆ ಪ್ರಮಾಣದಲ್ಲಿ ರೋಗೋದ್ರೇಕಗಳು ಕಂಡು ಬಂದಿಲ್ಲ. ಬಹಳ ಕಂಡು ಬರ್ಬೋದು, ಅಲ್ಲೊಂದು ಇಲ್ಲೊಂದು ಕೇಸುಗಳು ಕಂಡು ಬರ್ಬೋದು, ಬಹಳ ಕಡಿಮೆ ಪ್ರಮಾಣದಲ್ಲಿ ಕಂಡು ಬಂದಾವೆ. ನಮಗೆ ಹೆಚ್ಚಿನ ಒಂದು ನಮ್ಮ ಲಸಿಕಾ ಕಾರ್ಯಕ್ರಮದ ಯಶಸ್ಸಿನಿಂದಾಗಿಯೇ ಈಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವರ್ಷಕ್ಕೆ 2 ಬಾರಿ ಹಾಕಬೇಕಾಗ್ತದೆ. ಅದಕ್ಕೆ ಕಡ್ಡಾಯವಾಗಿ ನಾವೇನು ಹೇಳ್ತೀವಿ, ವರ್ಷಕ್ಕೆ 2 ಬಾರಿ ಅಂತಂದರೆ 6 ತಿಂಗಳ ಅಂತರದಲ್ಲಿ ಹಾಕೋತೇವೆ. 6 ತಿಂಗಳ ಅಂತರದಲ್ಲಿ ಅಂದರೆ ಯಾಕೆ ಅಂತಂದರೆ ಈ ರೋಗಕ್ಕೆ ನಾವು ಲಸಿಕೆ ಹಾಕಿದಾಗ ರೋಗದ ಒಂದು ನಿರೋಧಕ ಶಕ್ತಿ ದೇಹದಲ್ಲಿ 5-6 ತಿಂಗಳಿಗಿಂತ ಹೆಚ್ಚು ಬರೋದಿಲ್ಲ, 4-5 ತಿಂಗಳು ಅಂತ ಹೇಳ್ತಾರೆ. ಸೊ ಅದಕ್ಕೆ 6ನೇ ತಿಂಗಳ ಮತ್ತೆ ಅದರಲ್ಲಿ ಕಡಿಮೆ ಆಗೋ ಟೈಮಲ್ಲಿ ನಾವೇನು ಮಾಡಿಬಿಡ್ತೀವಿ, ಪುನಃ ಅದಕ್ಕೆ ಲಸಿಕೆ ಹಾಕಿಬಿಟ್ಟು ಮತ್ತು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿ ನಾವು ಈ ರೋಗವನ್ನು ನಿಯಂತ್ರಣಕ್ಕೆ ಮಾಡಬೇಕನ್ನೋದು ಒಂದು ಉದ್ದೇಶ ಇರ್ತದೆ. ಈವನ್ ಈ ಕಾರ್ಯಕ್ರಮದಲ್ಲೂ ಕೂಡ ವರ್ಷಕ್ಕೆ 2 ಸಾರಿ ಹಾಕಬೇಕಂತಿದೆ. ಇವಾಗ ಹೊಸದಾಗಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದ್ರಿಂದ ಏನು ಸಮಸ್ಯೆ ಇದೆ ಅಂತಂದರೆ ದೇಶದ ಎಲ್ಲ ನಮ್ಮ ಜಾನುವಾರುಗಳಿಗೂ ಕೂಡ ನಾವು ಹಾಕ್ತಾಯಿದ್ವಿ. ಅಂದರೆ ಈಗ ಮೊದಲನೇ ಹಂತದಲ್ಲಿ ಬರೀ ನಾವು ಈಗ ಎತ್ತು ಎಮ್ಮೆಗಳಿಗೆ ಮಾತ್ರ ಹಾಕೋತಿದ್ವಿ, ಎತ್ತು ಎಮ್ಮೆ ಆಕಳುಗಳಿಗೆ ಮಾತ್ರ. ಇನ್ನು ಮುಂದೆ ಕೇಂದ್ರ ಸರ್ಕಾರದವರು ಬಹುಶಃ ಇದು ಮುಂದಿನ ವರ್ಷಗಳಲ್ಲಿ ಕುರಿ ಆಡು ಮತ್ತು ಹಂದಿಗಳಿಗೂ ಕೂಡ ಮಾಡಬೇಕನ್ನೋದೊಂದು ಉದ್ದೇಶ ಇದೆ. ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ರೋಗಾಣು ಎಲ್ಲೂ ಉಳಿಬಾರ್ದು, ಅದು ಬೆಳಿಬಾರ್ದು ಅಂತ. ಅದು ಎಲ್ಲ ಹಂತಗಳಲ್ಲಿ ಇದನ್ನು ನಾವು ಚೂಟ್ ಹಾಕ್ಬಿಟ್ರೆ ಅದು ಮುಂದೆ ಈ ರೋಗ ಹರಡೋದನ್ನು ನಿಯಂತ್ರಿಸ್ಲಿಕ್ಕೆ ಆಗ್ತದೆ ಅನ್ನೋದೊಂದು ನಮ್ಮ ಮುಖ್ಯ ಉದ್ದೇಶದ. ಸೊ ಅದಕ್ಕೋಸ್ಕರ ಈ ಒಂದು ಸುಮಾರು ಅಂದರೆ ನಿಮಗೆ ಅದನ್ನು ಹೇಳಬೇಕಂದ್ರೆ ಸುಮಾರು ಒಂದು 300 ಮಿಲಿಯನ್ನು ಎತ್ತು ಎಮ್ಮೆ ಆಕಳುಗಳು, ಆಮೇಲೆ 200 ಮಿಲಿಯನ್ನಷ್ಟು ಕುರಿ ಆಡುಗಳು, ಸುಮಾರು 100 ಮಿಲಿಯನ್ನಷ್ಟು ಹಂದಿಗಳು ಅಂದರೆ ನಮ್ಮ ದೇಶದಲ್ಲಿ ನಾವು ಲಸಿಕೆ ಹಾಕಬೇಕಾಗ್ತದೆ. ಸೊ ಅಷ್ಟು ಅಗಾಧ ಪ್ರಮಾಣದಲ್ಲಿ ನಮ್ಮಲ್ಲಿ ಲಸಿಕೆ ಉತ್ಪಾದನೆ ಇವಾಗ ಮಾಡ್ತಾ ಇದ್ದಾರೆ. ಲಸಿಕೆ ಉತ್ಪಾದನೆ ಮಾಡೋ ಸಂಸ್ಥೆಗಳಿಗೆ ಇವರು ಹೆಚ್ಚಿನ ಕೊಟ್ಟಿದ್ದಾರೆ. ಮತ್ತು ಲಸಿಕಾ ಕಾರ್ಯಕ್ರಮದ ಯಶಸ್ಸಿಗೆ ನಾವು ಲಸಿಕೆ ಹಾಕ್ತೀವಿ, ಹಾಕಿದ ಮೇಲೆ ಅದು ಪರಿಣಾಮ ಆಗಿದೆಯೋ ಇಲ್ಲೋ ಅದನ್ನು ನಾವು ನೋಡಬೇಕಾಗ್ತದೆ. ಅದಕ್ಕೆ ಸೀರೋ ಮಾನಿಟರಿಂಗ್ ಮಾಡ್ತೀವಿ. ಏನದು ಸೀರೋ ಮಾನಿಟರಿಂಗ್ ಅಂದರೆ? ಪ್ರತಿಕಾಯಗಳು ದೇಹದಲ್ಲಿ ಎಷ್ಟಿದಾವೆ ಅನ್ನೋದನ್ನು ನಾವು ರಕ್ತವನ್ನು ತಕ್ಕೊಂಡು ಪರೀಕ್ಷೆ ಮಾಡ್ತೀವಿ. ರ್ಯಾಂಡಮ್ ಆಗಿ 1 ಜಿಲ್ಲೆಗೆ 20 ಹಳ್ಳಿಗಳನ್ನು ಆಯ್ಕೆ ಮಾಡ್ಕೋತಾರೆ, ಅಥವಾ 10 ಹಳ್ಳಿಗಳನ್ನು ಆಯ್ಕೆ ಮಾಡ್ಕೋತಾರೆ. ಅದನ್ನು ಕೇಂದ್ರ ಸರ್ಕಾರವೇ ಈ ಹಳ್ಳಿಗಳ ಸಂಖ್ಯೆ ಆಧಾರದ ಮೇಲೆ ಏನು ಮಾಡ್ತದೆ, ರ್ಯಾಂಡಮ್ ಆಗಿ ಆಯ್ಕೆ ಮಾಡಿ ನಮಗೆ ಕೊಟ್ಬಿಡ್ತಾರೆ. 1 ಗ್ರಾಮದಲ್ಲಿ ಇಷ್ಟು ಪ್ರಾಣಿಗಳಿಂದ ನಾವು ರಕ್ತವನ್ನು ಸಂಗ್ರಹಣ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಪ್ರಮಾಣದಲ್ಲಿ ರಕ್ತ ಸಂಗ್ರಹಣ ಮಾಡಿ ಅದರಿಂದ ಸೀರಮ್ ತಕ್ಕೋತೀವಿ. ಸೀರಮ್ ತಕ್ಕೊಂಡು ಪ್ರತಿ ರಾಜ್ಯಕ್ಕೆ 1 ಲ್ಯಾಬೊರೇಟರಿಯನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ ಇದನ್ನು ಪರೀಕ್ಷೆ ಮಾಡಲಿಕ್ಕಂತಲೇ. ಅದನ್ನು ನಾವು ಲಸಿಕೆ ಹಾಕೋ ಪೂರ್ವದಲ್ಲಿಯೂ ಕೂಡ ರಕ್ತ ತಕ್ಕೋತೀವಿ, ಅದೇ ಪ್ರಾಣಿದು ನಾವು ಲಸಿಕೆ ಹಾಕಿದ ನಂತರನೂ ಕೂಡ ತಕ್ಕೋತೀವಿ. ಲಸಿಕೆ ಹಾಕೋ ಪೂರ್ವದಲ್ಲಿ ಏನು ಒಂದು ಪ್ರತಿರೋಧಕ ಶಕ್ತಿ ಇತ್ತು, ಲಸಿಕೆ ಹಾಕಿದ ನಂತರ ಏನು ಪ್ರತಿರೋಧಕ ಶಕ್ತಿ ಇದೆ ಅದನ್ನು ನಾವು ಅಭ್ಯಾಸ ಮಾಡ್ತೀವಿ ಹಂತ ಹಂತಗಳಲ್ಲಿ. ಸೊ ಇದನ್ನು ಮಾಡಿಕೊಂಡು ಹೋಗೋದ್ರಿಂದ ಲಸಿಕೆ ಒಂದು ಪರಿಣಾಮದ ಖಾತ್ರಿಪಡಿಸ್ಕೋತೇವೆ. ಲಸಿಕೆ ಹಾಕಿದ್ರೂ ಏನೂ ಆಗಿಲ್ಲ, ಇದರ ಅರ್ಥ ಏನು ಅಂದರೆ ಬಹುಶಃ ಎಲ್ಲೋ ಯಾವುದೋ ಒಂದು ಹಂತದಲ್ಲಿ ವ್ಯಾಕ್ಸಿನ್ನು ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು, ನಾವು ಉದಾಹರಣೆಗೆ ಟೆಂಪ್ರೇಚರ್ ಮೇಂಟೈನ್ ಮಾಡಿರಲಿಕ್ಕಿಲ್ಲ ಆಗಿರ್ಬೋದು. ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ ನಮ್ಮ ಇದಕ್ಕೆ. ಇದನ್ನು ಮಾನಿಟರ್ ಮಾಡಲಿಕ್ಕೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಕಮಿಟಿಗಳನ್ನು ಮಾಡಿದ್ದಾರೆ. ಆಯಾ ಹಂತದ ಅಧಿಕಾರಿಗಳನ್ನು ಒಳಗೊಂಡ ಒಂದು ಸಮಿತಿ ಇದನ್ನು ಮೇಲ್ವಿಚಾರಣೆ ಮಾಡ್ತಾ ಇರ್ತಾರೆ. ಇದನ್ನು ಅನುಷ್ಠಾನ ಮಾಡಲಿಕ್ಕೆ ತಾಲೂಕಾ ಮಟ್ಟದಲ್ಲಿ ಸಹಾಯಕ ನಿರ್ದೇಶಕರು ಮತ್ತು ಅವ್ರ ತಾಲೂಕದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪಶುವೈದ್ಯಾಧಿಕಾರಿಗಳು ಮತ್ತು ನಮ್ಮ ತರಬೇತಿ ಹೊಂದಿರತಕ್ಕಂಥ ಲಸಿಕಾದಾರರು, ನಮ್ಮ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಇದನ್ನು ಎಲ್ಲರೂ ಕೂಡಿಕೊಂಡು ಈ ಕೆಲಸನ ಮಾಡಬೇಕಾಗ್ತದೆ. ಒಂದು ಒಂದು ಟೀಮ್ ಎಫರ್ಟ್ ಇರ್ತದೆ, ಇದು ತಂಡವಾಗಿ ನಾವು ಕೆಲಸ ಮಾಡಿದಾಗ ಇದನ್ನು ನಾವು ಹೊಡೆದೋಡಿಸ್ಲಿಕ್ಕೆ ಆಗ್ತದೆ. ಅದೇ ಉದ್ದೇಶ ಇಟ್ಕೊಂಡು ನಮ್ಮ ಭಾರತ ಸರ್ಕಾರ ಇದನ್ನೆಲ್ಲ ಇದಕ್ಕೆ ಏನು ಬೇಕು ಆ ಲ್ಯಾಬೊರೇಟ್ರಿ ಮಾಡಿದ ಲ್ಯಾಬೊರೇಟ್ರಿ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ವರ್ಷಕ್ಕೆ ಇಷ್ಟು, ಆಮೇಲೆ ಒಂದು ಸಲಕ್ಕೆ ಒಂದು ವರ್ಷಕ್ಕೆ ಇದನ್ನೆಲ್ಲ ಈ ಅನಾಲಿಸಿಸ್ ಮಾಡಬೇಕು, ಅದಕ್ಕೂ ರಿಕರಿಂಗ್ ಎಕ್ಸ್ಪೆಂಡಿಚರ್ ಬರುತ್ತೆ, ಅದಕ್ಕೂ ಸಾಕಷ್ಟು ದುಡ್ಡು ಪ್ರತಿಯೊಂದಕ್ಕೂ ಇದರಲ್ಲಿ ಅಳವಡಿಸ್ಕೊಂಡೇ ಈ ಕಾರ್ಯಕ್ರಮವನ್ನು ಮಾಡಿರೋದು. ಬಹಳ ಒಂದು ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಗಮನಕ್ಕೆ ತಗೊಂಡು ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಅದನ್ನು ನಾವು ಅದು ಇದರ ನಿರ್ವಹಣೆಯನ್ನು ಎಲ್ಲ ರಾಜ್ಯ ಸರ್ಕಾರಗಳಲ್ಲಿರ್ತಕ್ಕಂಥ ಇಲಾಖೆಗಳಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಎಲ್ಲ ಸಿಬ್ಬಂದಿ ಇದೆ, ಎಲ್ಲ ಒಂದು ವ್ಯವಸ್ಥೆ ಇದೆ. ಸೊ ಆ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇನ್ನು ರೈತರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ರೈತರು ಈ ಕಾರ್ಯಕ್ರಮದ ಆರಂಭದಲ್ಲಿ ರೈತರು ಬಹಳಷ್ಟು ಹಿಂಜರಿತಿದ್ರು. ಮೂಲ ಕಾರಣ ಏನಂದ್ರೆ, ಯಾವುದೇ ಒಂದು ನಾವು ಲಸಿಕೆಯನ್ನು ಹಾಕಿದಾಗ ದೇಹ ಅಂದ್ರೆ ಪ್ರಾಣಿಗಳ ದೇಹ ಅದಕ್ಕೆ ಸ್ಪಂದಿಸ್ತದೆ. ಅದಕ್ಕೆ ಸ್ಪಂದಿಸಿದಾಗ ನೂರರಿಂದ ಒಂದು ಐದು, ನೂರಕ್ಕೆ ಒಂದು ಐದು, ಆರು, ಹತ್ತೋ ಪ್ರಾಣಿಗಳಲ್ಲಿ ಏನಾಗ್ತದೆ, ಒಂದು ಲಸಿಕೆ ಮಾಡಿದ ಜಾಗದಲ್ಲಿ ಕೆಲವೊಂದು ಗಂಟುಗಳಾಗ್ತವೆ, ಅಥವಾ ಅದು ಹಾಲು ಕೊಡೋದನ್ನು ಕಡಿಮೆ ಮಾಡಿಬಿಡ್ತದೆ. ಹಾಲು ಹಿಂಡೋ ಪ್ರಾಣಿ ಇದ್ದರೆ ಸೊ ನಮ್ಗೆ ಹಾಲು ಹಿಂಡೋದು ಕಡಿಮೆ ಆಗ್ತದೆ, ನಮಗಿದು ಬೇಕಾಗಿಲ್ಲ, ಗಂಟಾಗ್ತದೆ. ಸಾಮಾನ್ಯವಾಗಿ ಎತ್ತುಗಳಲ್ಲಿ ಏನು ಮಾಡ್ತಾರೆ, ಈ ನಾವು ಕೊರಳಿನ ಭಾಗದಲ್ಲಿ ಲಸಿಕೆ ಹಾಕೋದ್ರಿಂದ ಆ ಗಂಟಾಗ್ಬಿಟ್ರೆ ಆ ನೊಗ ಕೊಡೋ ಜಾಗಕ್ಕೆ ಏನಾಗ್ತದೆ, ನೋವಾಗ್ತದೆ. ನೋವಾಗ್ಬಿಟ್ಟು ಅವು ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಈಗ ನಾವು ಲಸಿಕೆ ಹಾಕೋ ಟೈಮು ಕೆಲಸದ ಟೈಮು ಒಂದೇ ಇದ್ದಾಗ ಅದನ್ನು ಮಾಡಿಸ್ಕೊಳ್ಳಿಕ್ಕೆ ನಿರಾಕರಿಸ್ತಿದ್ರು. ಆವಾಗ ನಾವು ಇದರ ಒಂದು ಏನು ಅರಿವು ಮೂಡಿಸೋ ಕಾರ್ಯಕ್ರಮಗಳ ಮೂಲಕ, ತಿಳುವಳಿಕೆ ಕೊಡೋ ಮೂಲಕ ರೈತರನ್ನ ನಮ್ಮ ಒಂದು ಇದು ಕಾನ್ಫಿಡೆನ್ಸಿಗೆ ತಗೊಂಡು ನಾವು ಅದನ್ನು ಕಾರ್ಯಕ್ರಮವಾಗಿ ನಾವು ಪ್ರತಿ ಹಂತದಲ್ಲಿನೂ ಕೂಡ ನಮ್ಮ ಲಸಿಕಾ ಪ್ರಮಾಣ ಹೆಚ್ಚಾಗ್ತಾ ಇದೆ. ಏನು ನಾವು ಮೊದಲೇನು ಒಂದು ರೈತರಿಂದ ಒಂದು ಇದಕ್ಕೇನು ಪ್ರತಿರೋಧ ಬರ್ತಿತ್ತು, ಈಗ ನಾವು ಯಾವಾಗ ಮೊದಲು ಮನೆ ಮನೆಗೆ ಹೋಗೇ ಮಾಡಿದ್ದು ಕಾರ್ಯಕ್ರಮ. ಯಾವಾಗಲೂ ಕೂಡ ನಾವು ಈ ಬೇರೆ ನಾವು ಗಂಟಲು ಬೇನೆ ಚಪ್ಪೆ ಬೇನೆ ಏನು ಮಾಡ್ತಿದ್ವಿ, ಒಂದು ಊರಿಗೆ ಹೋಗ್ಬಿಟ್ಟು ಒಂದು ಗುಡಿನೋ ಸೆಂಟ್ರ್ ಕೇಂದ್ರ ಸ್ಥಳದಲ್ಲಿ ನಾವು ಒಂದು ಜಾಗ ಮಾಡಿಕೊಂಡು ಅಲ್ಲಿ ನಾವು ಮಾಡ್ತಿದ್ವಿ. ಈಗ ಬಂಡಿನೋ ಅಥವಾ ನಮ್ಮ ಟ್ರೇವಿಸಿದ್ದಲ್ಲೇ ನೋಡಿಕೊಂಡು ಜನ ಎಲ್ಲ ಅಲ್ಲೇ ತೊಗೊಂಬರ್ತಿದ್ರು, ಲಸಿಕೆ ಹಾಕಿಸ್ಕೊಂಡು ತಮ್ಮ ಮನೆಗೆ ತೊಗೊಂಡೋಗ್ತಿದ್ರು. ಆವಾಗ ನಮ್ಮದು ನೂರಕ್ಕೆ ನೂರು ಆಗ್ತಿರಲಿಲ್ಲ. ಇವಾಗ ಯಾವುದೂ ಬಿಡಬಾರ್ದಂತೆ ಒಂದು ಮನೆಗೆ ಹೋದರೆ ಆ ಮೊದಲೇ ನಾವು ಮಾಡಿಟ್ಟಿರ್ತೀವಿ, ಇವ್ರ ಮನೇಲಿ ದನ ಇದೆ, ಐದು ಹಸು ಇದೆ, ಎರಡನೇ ಮನೇಲಿ ಮೂರು ಹಸು ಇದೆ, ಒಂದು ಮನೇಲಿ ಒಂದೇ ಹಸು ಇದೆ, ಒಂದು ಮನೇಲಿ ದನ, ಆ ಮನೆ ಬಿಟ್ಬಿಡ್ತೀವಿ. ಸೊ ಒಂದು ನೂರದ ಒಂದು ಇಪ್ಪತ್ತೈದೋ ಮೂವತ್ತೋ ನಲ್ವತ್ತು ಮನೆಯೋ ಬರ್ತದೆ ಒಂದು ದಿನಕ್ಕೆ. ಯಾರು ಮನೇಲಿದೆ ಅನ್ನೋದು ನಮ್ಮ ಹತ್ರ ಲಿಸ್ಟ್ ಇರ್ತದೆ, ಅವರಲ್ಲಿರ್ತಕ್ಕಂಥ ಅವ್ರು ಎಷ್ಟು ಜಾನುವಾರು ಇದೆ ಅದರದ್ದೆಲ್ಲ ಡೀಟೇಲ್ಸ್ ನಮ್ಮ ಕಡೆ ಇರ್ತದೆ. ಅದನ್ನು ನಾವು ಸ್ಟಡಿ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡ್ತಾ ಇರೋದ್ರಿಂದ ಯಾರು ಈಗ ಸುಮಾರು 90-95% ನಮಗೆ ಯಾವುದೇ ಪ್ರತಿರೋಧ ವ್ಯಕ್ತಾಗ್ತಾ ಇಲ್ಲ. ಎಲ್ಲ ರೈತರು ಇದಕ್ಕೆ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಇದೇ ಒಂದು ಕಾರ್ಯಕ್ರಮದ ಮೂಲಕ ರೈತರಲ್ಲಿ ನನ್ನ ಮನವಿ ಏನಂತಂದರೆ, ಈಗ ಏನು ನೀಡ್ತಾ ಇದ್ದೀರಿ ಇದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ, ಯಾರು ಮಾಡಿಸ್ಕೊಳ್ತಾ ಇಲ್ಲ ಅವ್ರಿಗೂ ಕೂಡ ತಿಳುವಳಿಕೆಯನ್ನು ಹೇಳಿ ಈ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಪ್ರಾಣಿಗಳಿಗೆ ಲಸಿಕೆಯನ್ನು ಹಾಕಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಿಕ್ಕೆ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ರೈತರಲ್ಲಿ ಇದ್ರ ಮೂಲಕ ನಾನು ಕೋರಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಒಳ್ಳೆಯದು ಡಾಕ್ಟರ್. ಇದುವರೆಗೆ ಈ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಕುರಿತಂತೆ, ಲಸಿಕಾಕರಣದ ಕುರಿತಂತೆ ಮತ್ತು ಅದರ ಅನುಷ್ಠಾನದಿಂದ ನಮ್ಮ ರೈತ ಮಿತ್ರರಿಗೆ ಆಗುವಂಥ ಲಾಭಗಳು, ಪ್ರಯೋಜನಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಇದುವರೆಗೆ ನೀಡಿದ್ರಿ. ತಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಷ್ಟ್ರೀಯ ಜಾನುವಾರುಗಳ ರೋಗ ನಿಯಂತ್ರಣ ಕಾರ್ಯಕ್ರಮ ಕುರಿತು ಡಾಕ್ಟರ್ ಉಮೇಶ್ ಕೊಂಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರುಣ್ ನಾಯಕ್. ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಾಡಶೆಟ್ಟಿಹಳ್ಳಿಯ ಚನ್ನಬಸಪ್ಪ ಸಂಗಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಒಡಪುಗಳು. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವು ಹುಟ್ಟಬೇಕಾದರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶದಿಂದ ನಿರ್ಮಿತವಾಗಿರುವ ಈ ಜಗತ್ತು ಶೂನ್ಯಾಕಾರ ಬಿಂದುವಾಗಿ ಆದಿಶಕ್ತಿಯು ಲಭಿಸಲಿತ್ತು. ಆ ಆದಿಶಕ್ತಿಯಿಂದ ಮೂರು ವಿಂಗಡಗಳಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹುಟ್ಟಿ ಜಗತ್ತಿನಲ್ಲಿ ಉತ್ಪತ್ತಿಯಾಗಬೇಕಾದರೆ ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ವಿಷ್ಣು ದೇವ ಸಂರಕ್ಷಣೆಯನ್ನು ಮಾಡುವಂತ ಕೈಲಾಸಪತಿಯಾದ ಪರಶಿವನ ಉದ್ಭವ. ಹೀಗೆ ಸೃಷ್ಟಿಯು ಬೆಳೆಯುತ್ತಾ ಬೆಳೆಯುತ್ತಾ ಜಗತ್ತಿನಲ್ಲಿ ಸರ್ವಾನು ಭಕ್ತಾದಿಗಳು ಉದ್ಭವಿಸಿ ನಿಂತಾಗ ಓರ್ವ ಬಾಲಕನು ಶಂಕರ ದೇವರು ಗಜಾಸುರನ ಸಂಹಾರಕ್ಕಾಗಿ ಸರ್ವ ದೇವಾನು ದೇವತೆಗಳನ್ನು ಕರೆದುಕೊಂಡು ಅಟ್ಟ ದಿಕ್ಪಾಲಕರನ್ನು ಕರೆದುಕೊಂಡು ಸರ್ವರನ್ನು ಕರೆದುಕೊಂಡು ಕೈಲಾಸದಲ್ಲಿ ಯಾರೂ ಇಲ್ಲದಂತೆ ಅಂತರ್ಧಾನವಾದರೆ ಇತ್ತರಾಗಿ ಪಂಚಮಿಂದ್ರಾಸುರನು